ಮತ್ತೆ ರೋಗ ನಿರೋಧಕ ತಳಿಗಳು ಕೂಡ ಸಾಕಷ್ಟು ಇದಾವೆ, ಅವನ್ನು ಬಳಸ್ಕೋಬಹುದು. ಈ ರೀತಿಯಾಗಿ ಸಮಗ್ರ ಕ್ರಮಗಳನ್ನು ಅನುಸರಿಸೋದು ಬಹಳ ಮುಖ್ಯ ಅಂತೀರಿ. ಮತ್ತು ಸರಿಯಾದ ಕಾಲದಲ್ಲಿ ಬಿತ್ತನೆ ಮಾಡೋದು, ನಾಟಿ ಮಾಡೋದು ಕೂಡ ಅಷ್ಟೇ ಮುಖ್ಯವಾದಂತೆ. ರೈತ ಬಾಂಧವರೇ, ತಮಗೆ ತರಕಾರಿ ಬೆಳೆಗಳಿಗೆ ಬರುವಂಥ ನಂಜಾಣು ರೋಗಗಳು ಮತ್ತು ಅವುಗಳ ಸಮಗ್ರ ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಎಚ್ ಎಫ್